ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಸ್ಯ ಪ್ರಚೋದಕಗಳು ಮತ್ತು ಅದರ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇತ್ತೀಚೆಗೆ ಬಹಳ ಮುಖ್ಯವಾಗಿ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುವಂತಹ ರೈತರು ಈ ಸಸ್ಯ ಪ್ರಚೋದಕಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಕೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ತರಕಾರಿ ಹಾಗೂ ಹಣ್ಣಿನ ಬಣ್ಣ ಹಾಗೂ ಅದರ ಗುಣಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ಈ ಒಂದು ಸಸ್ಯ ಪ್ರಚೋದಕಗಳ ಬಳಕೆಯನ್ನು ಮಾಡಲಾಗುತ್ತೆ. ಈ ಸಸ್ಯ ಪ್ರಚೋದಕಗಳು ಅಂತ ಅಂದರೆ ಏನು, ಇದನ್ನು ಹೇಗೆ ನಾವು ಬಳಕೆಯನ್ನು ಮಾಡಬೇಕು, ಯಾಕೆ ಬಳಕೆಯನ್ನು ಮಾಡಬೇಕು, ಇದರ ಬಳಕೆ ಏನಾದರೂ ಅಡ್ಡ ಪರಿಣಾಮಗಳನ್ನು ಪರಿಸರದ ಮೇಲೆ ಹಾಗೂ ಮನುಷ್ಯರ ಮೇಲೆ ಉಂಟು ಮಾಡುತ್ತಾ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೆಳೆ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗೀತಾ ಗೋವಿಂದ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಸಸ್ಯ ಉತ್ತೇಜಕಗಳು ಅಥವಾ ಹಾರ್ಮೋನ್ಗಳು ಅಂತ ಅಂದ್ರೆ ಏನು? ಸಸ್ಯ ಪ್ರಚೋದಕ ಇಲ್ಲ ಹಾರ್ಮೋನ್ ಅಂದ್ರೆ ಅದು ಬೆಲೆನ ಹೆಚ್ಚು ಮಾಡುತ್ತೆ, ಇಲ್ಲ ಇಳುವರಿನ ಹೆಚ್ಚು ಮಾಡುತ್ತೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ, ಈಗ ಗೊಬ್ಬರ ಹಾಕಿರ್ತೀವಿ, ಅದನ್ನ ಹೆಂಗೆ ಈರ್ಕೋಬೇಕು, ಅದನ್ನ ಹೆಂಗೆ ಚೆನ್ನಾಗಿ ಈರ್ಕೊಂಡು ಅದನ್ನ ಹೆಂಗೆ ಇಳುವರಿ ರೂಪದಲ್ಲಿ ತರಬೇಕು ಅನ್ನೋದನ್ನ ಹೆಚ್ಚು ಮಾಡುವುದನ್ನೇ ಪ್ರಚೋದಕ ಅಂತೀವಿ. ಅದರಲ್ಲಿ ನಮ್ಗೆ 3-4 ಟೈಪ್ ಇದಾವೆ. ಒಂದು ಹಾರ್ಮೋನ್ ಅಂತ ಹೇಳ್ತೀವಿ, ಅದು ಸಸ್ಯಗಳನ್ನಲ್ಲೇನೆ ಉತ್ಪಾದನೆ ಆಗುತ್ತೆ. ಅದು ಬಿಟ್ಬಿಟ್ಟು ನಾವು ಈಗ ಸೂಕ್ಷ್ಮ ಜೀವಿಗಳನ್ನ ಉಪಯೋಗಿಸ್ತೀವಿ, ಸೂಕ್ಷ್ಮ ಜೀವಿಗಳೂ ಇದನ್ನ ಉತ್ಪಾದನೆ ಮಾಡುತ್ತೆ. ಅದನ್ನ ನಾವು ಹಾಕಿದಾಗ ಆ ಸೂಕ್ಷ್ಮ ಜೀವಿನಲ್ಲಿರೋ ಉತ್ಪಾದನೆಗಳು ನಮ್ಮ ಗಿಡದ ಮೇಲೆ ಪ್ರಮಾಣ ಕೊಡುತ್ತೆ. ಅದೇ ತರ ಇನ್ನೊಂದು ನಮ್ಗೆ ಸಮುದ್ರದ ಪಾಚಿ ಅಂತ ಬರುತ್ತೆ. ಈಗ ಮುಖ್ಯವಾಗಿ ಈಗ ತುಂಬಾ ಜನ ಅದನ್ನು ಉಪಯೋಗಿಸ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅದ್ರದ್ದು ಏನ್ ಮಹತ್ವ ಅಂತ. ಅದನ್ನು ಇದ್ರ ಕೆಳಗೇನೆ ಬರುತ್ತೆ, ಅಂದ್ರೆ ಪ್ರಚೋದಕ ಕೆಳಗೇನೆ ಬರುತ್ತೆ. ತುಂಬಾ ಕಾಮನ್ ಆಗಿ ಯೂಸ್ ಮಾಡೋದು ಅಂದ್ರೆ ಈಗ ಸಸ್ಯಗಳನ್ನಲ್ಲೇ ಬರೋ ಅಂತದ್ದು ಅಂದ್ರೆ ನೈಸರ್ಗಿಕವಾಗಿ ಗಿಡ ಪ್ರೊಡ್ಯೂಸ್ ಮಾಡೋದು ಒಂದು 5 ತರದವು ಮಾಡ್ತವೆ. ಅದರಲ್ಲಿ ಆಕ್ಸಿನ್ ಇದಾವೆ, ಸೈಟೋಕೈನಿನ್ ಅಂತ ಇದೆ, ಜಿಬರ್ಲಿನ್ ಅಂತ ಇದೆ, ಎಥಿಲಿನ್ ಅಂತ ಇದೆ, ಆಪ್ಸಸಿಕ್ ಆಸಿಡ್ ಅಂತ ಇದಾವೆ. ತುಂಬಾ ಕಾಮನ್ ಆಗಿ ಗೊತ್ತಿಲ್ಲದಂಗೆ ಉಪಯೋಗಿಸ್ತಾ ಇರೋದು ಅಂದ್ರೆ ಜಿಬರ್ಲಿಕ್ ಆಸಿಡ್ ಯೂಸ್ ಮಾಡ್ತಾ ಇದಾರೆ. ಆಲ್ರೆಡಿ ನಮ್ಮ ರೈತರುಗಳು ಅದನ್ನ ಉಪಯೋಗಿಸ್ತಾ ಇದಾರೆ. ಆದ್ರೆ ಕೆಲವುದು ಅವ್ರಿಗೆ ಗೊತ್ತಿಲ್ದಂಗೆ ಪ್ಲಾಂಟ್ ಟಾನಿಕ್ ಅಂತ ಕೊಡ್ತಾರಲ್ಲ, ಅದರಲ್ಲಿ ಮಿಶ್ರಣ ಮಾಡಿರ್ತಾರೆ, ಅದನ್ನ ಇವರೇ ಬೇಕಾದ್ರು ಉಪಯೋಗನ ಮಾಡ್ಕೋಬಹುದು. ಅದೇ ತರ ಸೂಕ್ಷ್ಮ ಜೀವಿನ ಯೂಸ್ ಮಾಡ್ತಾ ಇದಾರಲ್ಲ, ಅದನ್ನು ಮಿಕ್ಸ್ಚರ್ ತರ ಕೊಡ್ತಾ ಇದಾರೆ, ಪೌಡರ್ ರೂಪದಲ್ಲಿ ಕೊಡ್ತಾ ಇದಾರೆ ಇಲ್ಲ ದ್ರವ್ಯ ರೂಪದಲ್ಲಿ ಕೊಡ್ತಾ ಇದಾರೆ. ಅದರಲ್ಲಿ ಇದ್ರ ಪ್ರಮಾಣ ಇದ್ದೇ ಇರುತ್ತೆ. ಅದು ಇದ್ದಾಗ ಏನ್ ಮಾಡುತ್ತೆ ಅಂದ್ರೆ, ನಾವು ಗೊಬ್ಬರ ಹಾಕಿರ್ತೀವಿ ಗಿಡಕ್ಕೆ, ಅದನ್ನ ಹೆಂಗೆ ಹೆಚ್ಚಿನಲ್ಲಿ ಉಪಯೋಗ ಮಾಡಬಹುದು ಅನ್ನೋದು ನಮ್ಮ ಹಾರ್ಮೋನ್ಗಳು ತುಂಬಾ ರೋಲ್ ಪ್ಲೇ ಮಾಡುತ್ತೆ. ಈ ಸಸ್ಯ ಉತ್ತೇಜಕಗಳ ಪಾತ್ರ ಏನು ಅಂತೀರಿ? ಅದೇ ನಾನು ಹೇಳ್ದಂಗೆ, ಈಗ ಗ್ರೋತ್ ಏನಂತೀವಿ, ಬೆಲೆನ ಬೇಗ ಬೆಳೆಯ ಅಂತದ್ದು, ಅಭಿವೃದ್ಧಿ ಮಾಡೋದು. ಈಗ ಫ್ಲವರಿಂಗ್ ಆಗ್ಬೇಕು ಅಂದ್ಕೊಳ್ಳಿ, ಎಲ್ಲಾನು ಒಂದೇ ಸಮ ಫ್ಲವರಿಂಗ್ ಆಗ್ಬೇಕಾದಾಗ, ಎಸ್ಪೆಷಲಿ ಈಗ ನಮಗೆ ಕ್ರೈಸಾಂಥಿಮಮ್ ಇಲ್ಲ ಸಾಮಂತಿಗೆ ಏನ್ ಗ್ರೋ ಮಾಡ್ತಾರೆ ರೈತರುಗಳು, ಅದರಲ್ಲಿ ನಮ್ಗೆ ಒಂದೇ ಸಾರಿ ಹೂವು ಬಂದ್ರೆ ಚೆನ್ನಾಗಿರುತ್ತೆ, ಇಲ್ಲ ಗೊಂಚಲಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತದಕ್ಕೆ ನಮ್ಗೆ ಈ ಹಾರ್ಮೋನ್ಸ್ ನ ಉಪಯೋಗ ಮಾಡ್ತಾ ಇದಾರೆ. ಇಲ್ಲ ಅಂದ್ರೂ ಈಗ ಎಲೆ ಅಗ್ಲ ಆಗ್ಬೇಕು ಅಂದ್ಕೊಳ್ಳಿ, ಅದಕ್ಕೆ ಈ ಹಾರ್ಮೋನ್ಸ್ಗಳು ಬೇಕಿರುತ್ತೆ. ಈಗ ನಮ್ಗೆ ಒಂದೇ ನೆಟ್ಟಿನಲ್ಲಿ ಗಿಡ ಬೇಕು, ಅದು ಸೈಡ್ಸ್ ನಲ್ಲಿ ನಮ್ಗೆ ಬ್ರಾಂಚಿಂಗ್ ಬೇಡ ಇಲ್ಲ ಬೇಕು ಅನ್ನೋದಕ್ಕೂ ಹಾರ್ಮೋನ್ಸ್ ಬೇಕಾಗತ್ತೆ. ಅದೇ ತರ ಈಗ ಬೇರ್ ಹೆಚ್ಚಾಗ ಆಗ್ಬೇಕು, ಈಗ ಕಟಿಂಗ್ಸ್ ಹಾಕಿರ್ತೀವಿ ಅಂದ್ಕೊಳ್ಳಿ, ಕಟಿಂಗ್ಸ್ ನಲ್ಲಿ ಬೇರ್ ಉತ್ಪಾದನೆ ಆಗ್ಬಿಟ್ಟು ಅದು ಬೇಗ ಎಸ್ಟಾಬ್ಲಿಷ್ ಆಗ್ಬೇಕು ಅಂದ್ರೆ ನಾವು ಮತ್ತೆ ಹಾರ್ಮೋನ್ಸ್ ಹಾಕ್ತಿವಿ, ಅದಕ್ಕೆ ನಾವು ಆಕ್ಸಿನ್ ಅನ್ನೋದನ್ನ ಹಾಕ್ತಿವಿ. ಅದು ಎಣ್ಣೆ ರೂಪದಲ್ಲಿ ಇಲ್ಲ ಏನು ರೂಟಿಂಗ್ ಪೌಡರ್ ಅಂತಾನೆ ಸಿಗುತ್ತೆ, ಎಸ್ಪೆಷಲಿ ನರ್ಸರಿನಲ್ಲಿ ಕೆಲಸ ಮಾಡೋರೆಲ್ಲ ಅದನ್ನ ಉಪಯೋಗಿಸ್ತಾರೆ. ಅದೇ ತರ ಜಿಎನ್ಎನು ಹಾಕ್ತಿವಿ, ಈಗ ನರ್ಸರಿನಲ್ಲಿ ಗ್ರೋ ಮಾಡ್ತಾ ಇರ್ತಾರೆ, ಅಲ್ಲಿ ಲೈಟ್ ಜಾಸ್ತಿ ಬೀಳ್ತಾ ಇರಲ್ಲ, ಹಾಗಾಗಿ ಏನಾಗುತ್ತೆ ಅಂದ್ರೆ ಗಿಡ ಎಲೆ ಉದ್ದ ಆಗ್ತಾ ಇರ್ತೈತೆ. ನಮ್ಗೆ ಉದ್ದ ಆಗ್ಬಾರ್ದ, ಈ ಹಾರ್ಮೋನ್ನ ನಿಯಂತ್ರಣ ಮಾಡೋ ಅಂತ ಕೆಮಿಕಲ್ ಗೀತವೆ, ಅದು ಈ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡಕ್ಕೆ ಬಿಡೋದಿಲ್ಲ. ಈಗ ಅದರಲ್ಲಿ ಪ್ಯಾಕ್ಲೋಬ್ಯೂಟ್ರಜಾಲ್ ಅಂತ ಇದೆ, ಸಿಸಿಸಿ ಅಂತ ಇದೆ, ಅದನ್ನ ಹಾಕಿದಾಗ ಗಿಡ ಗಿಡ್ಡ ಆಗತ್ತೆ. ಸೊ ಹಾಗಾಗಿ ನಾವು ಗಿಡದನ್ನ ಹೆಂಗ್ ಬೇಕೋ ನಾವು ಅದನ್ನ ಮಾಡಿಫೈ ಮಾಡ್ಕೋಬಹುದು, ಹಾಗಾಗಿ ನಮ್ಗೆ ಇವು ಉಪಯೋಗ ಆಗತ್ತೆ. ಸಾಮಾನ್ಯವಾದಂತ ವಿಧಗಳು ಯಾವ್ಯಾವ್ದಿರುತ್ತೆ ಇದರಲ್ಲಿ? ವಿಧಗಳು ಅಂದ್ರೆ ಅದೇ ಹೇಳದ್ನಲ್ಲ, 3 ಟೈಪ್ ಇದಾವೆ. ನಾವು ಹೇಳಿದಾಗೆ ಸೂಕ್ಷ್ಮ ಜೀವಿಯಿಂದ ಬರೋ ಅಂತದ್ದು ಇರ್ಬೋದು, ಇಲ್ಲಾಂದ್ರೆ ಈಗ ಹ್ಯೂಮಿಕ್ ಆಸಿಡ್ ಅಂತ ಯೂಸ್ ಮಾಡ್ತಾರೆ, ಅವನ್ನೆಲ್ಲ ನಾವು ಬ್ರಾಡ್ ಆಗಿ ಬಯೋಸ್ಟಿಮುಲೆಂಟ್ಸ್ ಅಂತ ಹೇಳ್ತೀವಿ. ಸ್ಟಿಮುಲೆಂಟ್ ಅಂದರೆ ಉತ್ತೇಜನ ಮಾಡೋದು. ಉತ್ತೇಜನ ಏನಕ್ಕೆ ಮಾಡುತ್ತೆ, ಅದರದ ಬೆಳವಣಿಗೆಗೆ ಮಾಡುತ್ತೆ, ಇಲ್ಲ ಇಳುವರಿಗೆ ಮಾಡುತ್ತೆ, ಅವನ್ನೆಲ್ಲ ಅದು ಒಂದು ಗ್ರೂಪ್ ಬರುತ್ತೆ. ಅದೇ ಥರ ನೈಸರ್ಗಿಕವಾಗಿ ಗಿಡದಲ್ಲೇ ಪ್ರೊಡ್ಯೂಸ್ ಆಗವು ಹಾರ್ಮೋನ್ಸ್ ಅಂತ ನಾವು ಹೇಳ್ತೀವಿ. ಸೊ ಹಾರ್ಮೋನ್ಸ್ನಲ್ಲೂ ನಮಗೆ ಎರಡು ಥರ ಇದೆ, ಒಂದು ಹೆಚ್ಚು ಮಾಡೋದು, ಒಂದು ಕಮ್ಮಿ ಮಾಡೋದು. ಅದನ್ನು ಪ್ರಮೋಟರ್ಸ್ ಅಂತೀವಿ, ಮತ್ತೆ ಕಮ್ಮಿ ಮಾಡೋದನ್ನ ಇನಿಬಿಟರ್ ಅಂತ ಹೇಳ್ತೀವಿ. ಈಗ ನೋಡಿ, ನಮಗೆ ಹೀಟ್ ಜಾಸ್ತಿ ಆಗ್ತಿದೆ, ಇಲ್ಲ ಬರಹ ಜಾಸ್ತಿ ಆಗ್ತಾಯಿದೆ, ಅವಾಗ ನಮಗೆ ಗ್ರೋತ್ ಬೇಡ, ಅವಾಗ ನಮಗೆ ನೀರು ಉಪಯೋಗಿಸ್ಕೋಬಾರ್ದು ಗಿಡ ಜಾಸ್ತಿ, ಅದಕ್ಕೆ ನಮಗೆ ಸ್ಟೊಮ್ಯಾಟೋ ಅನ್ನೋದೇನಿದೆ ಕ್ಲೋಸ್ ಆಗಬೇಕು, ಅವಾಗ ನಾವು ಆಬ್ಸಿಸಿಕ್ ಆಸಿಡ್ ಅನ್ನೋದನ್ನ ಉಪಯೋಗಿಸ್ಕೊಳ್ತೀವಿ. ಸೊ ಆ ಥರ ರಿಟಾರ್ಡೆಂಟ್ಸ್ ಅಂತ ಹೇಳ್ತೀವಿ ಅದನ್ನು. ಬಟ್ ಅವೆಲ್ಲನೂ ಒಂದು ದೊಡ್ಡ ಗ್ರೂಪ್ನಲ್ಲಿ ಅಂದರೆ ರೆಗ್ಯುಲೇಟರ್ಸ್ ಗ್ರೂಪ್ನಲ್ಲಿ ಬರ್ತವೆ. ಈ ಸಸ್ಯ ಪ್ರಚೋದಕಗಳು ಏನಿದ್ದಾವೋ ಇವು ರಸಗೊಬ್ಬರಗಳಿಗಿಂತಲೂ ಹೇಗೆ ಭಿನ್ನವಾಗಿರುತ್ತೆ? ಹೇಗೆ ಭಿನ್ನ ಅಂದ್ರೆ, ಅವು ರಸಗೊಬ್ಬರನಲ್ಲಿ ಬರೋದಿಲ್ಲ. ಈ ರಸಗೊಬ್ಬರನ ಹೀರುವಳಿಕೆಗಳನ್ನ ಹೆಚ್ಚು ಮಾಡೋದಕ್ಕೆ ನಾವು ಇವನ್ನ ಉಪಯೋಗಿಸ್ತೀವಿ. ಅದೇ ನಾನು ಹೇಳ್ದಂಗೆ, ಇದು ಗಿಡದ ಒಳಗೆ ಫಿಸಿಯಾಲಜಿಕಲ್ ಏನಂತೀವಿ, ಶರೀರ ಕ್ರಿಯೆನ ಹೆಚ್ಚು ಮಾಡುತ್ತೆ. ಈಗ ರಸಗೊಬ್ಬರ ಅಂದ್ರೆ ಅದು ಬೇಕೇ ಬೇಕು ನಮಗೆ, ಅದು ಅದು ಇಲ್ಲ ಅಂದ್ರೆ ನಮ್ದು ಗಿಡ ಬೆಳೆಯೋದೇ ಇಲ್ಲ. ಸೊ ರಸಗೊಬ್ಬರ ಬೇಕೇ ಆಗಲ್ಲ ಅಂತಲ್ಲ, ಅದು ಬೇಕೇ ಬೇಕು. ಬಟ್ ಅದನ್ನ ಹೆಂಗೆ ಚೆನ್ನಾಗಿ ಉಪಯೋಗಿಸ್ಬಹುದು ಅನ್ನೋದು ನಮ್ಮ ಹಾರ್ಮೋನ್ಸ್ ಡಿಸೈಡ್ ಮಾಡುತ್ತೆ. ಯಾಕಂದ್ರೆ ಗಿಡದಲ್ಲಿ ಹಾರ್ಮೋನ್ಸ್ ಕೆಲವು ಜಾಗದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಹಾರ್ಮೋನ್ ಅಂದ್ರೆ ಏನಂದ್ರೆ, ಒಂದು ಜಾಗದಲ್ಲಿ ಅದು ಉತ್ಪಾದನೆ ಆಗುತ್ತೆ, ಅದು ತರಲಿ ಬೇರೆ ಕಡೆಗೆ ಹೋಗಿ ಅಲ್ಲಿ ಕೆಲಸ ಮಾಡೋದು. ಈಗ ನಮ್ಮ ಶರೀರದಲ್ಲೂ ಹಾರ್ಮೋನ್ಸ್ ಇದಾವೆ, ಅದೇ ತರ ಪ್ಲಾಂಟ್ಸ್ ನಲ್ಲೂ ಹಾರ್ಮೋನ್ಸ್ ಇದೆ, ಗಿಡದಲ್ಲೂ ಹಾರ್ಮೋನ್ಸ್ಗಳಿದಾವೆ. ಆ ಹಾರ್ಮೋನ್ಸ್ ಏನ್ ಮಾಡುತ್ತೆ ಅಂದ್ರೆ ಶರೀರ ಕ್ರಿಯೆಗಳನ್ನ ಹೆಚ್ಚು ಮಾಡುತ್ತೆ. ಈಗ ಫೋಟೋಸಿಂಥೆಸಿಸ್ ಏನ್ ಹೇಳ್ತೀವಿ, ಇಲ್ಲ ಅಂದ್ರೆ ನಮ್ಗೆ ಮೆಟಬಾಲಿಸಂ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಜಾಸ್ತಿ ಮಾಡುತ್ತೆ. ಈಗ ನಾವು ಆಹಾರನ ಊಟ ತಿಂತೀವಿ, ಊಟನ ನಾವು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತೀವಿ ನಮ್ಮ ಬಾಡಿನಲ್ಲಿ, ಅದೇ ತರ ಈಗ ಕೆಲವರು ಅದೇ ಅಷ್ಟೇ ಊಟ ತಿಂತಾರೆ, ಕೆಲವರು ಮಾತ್ರ ತುಂಬಾ ಚೆನ್ನಾಗಿ ಅದನ್ನ ಜೀರ್ಣ ಮಾಡ್ಕೊಳ್ತಾರೆ, ಕೆಲವರು ಜೀರ್ಣ ಮಾಡ್ಕೊಳ್ಳೋದಿಲ್ಲ. ಸೊ ಈ ತರದ ಜೀರ್ಣ ಮಾಡ್ಕೊಳ್ಳೋ ಶಕ್ತಿನ ನಮ್ಮ ಹಾರ್ಮೋನ್ಸ್ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ರಸಗೊಬ್ಬರ ಬೇರೆ ಗ್ರೂಪ್, ಇದು ಬೇರೆ ಗ್ರೂಪ್, ಪ್ರಚೋದಕಗಳು ಬೇರೆ ಗ್ರೂಪ್ ನಲ್ಲಿ ಬರುತ್ತೆ. ಈ ಸಸ್ಯ ಪ್ರಚೋದಕಗಳು ಏನಿದ್ದಾವೋ ಇವುಗಳನ್ನ ನಾವು ರಸಗೊಬ್ಬರವನ್ನ ನೀಡತಕ್ಕಂತಹ ಸಂದರ್ಭದಲ್ಲಿ, ಕೀಟನಾಶಕ ಅಥವಾ ರೋಗನಾಶಕಗಳನ್ನ ಸಿಂಪಡಣೆ ಮಾಡುವಂತಹ ಸಂದರ್ಭದಲ್ಲಿ, ಈ ಒಂದು ಸಸ್ಯ ಪ್ರಚೋದಕಗಳನ್ನು ಕೂಡ ನಾವು ಮಿಶ್ರಣವನ್ನ ಮಾಡಿ ಸಿಂಪಡಣೆಯನ್ನ ಮಾಡಬಹುದಾ? ಮಾಡಬಹುದು. ಈಗ ಸಿಗ್ತಾ ಇರೋಂತ ಇದು ಕೀಟನಾಶಕಗಳಾಗಿರ್ಬೋದು, ಇಲ್ಲ ಫಂಗಿಸೈಡ್ ಆಗಿರ್ಬೋದು, ಇಲ್ಲ ರಸಗೊಬ್ಬರಗಳಾಗಿರ್ಬೋದು, ಈಗ ಅವೆಲ್ಲ ಕಂಪ್ಯಾಟಬಲ್ ಆಗಿ ಬರ್ತಾ ಇದಾವೆ. ಅಂದ್ರೆ ನೀವು ಯಾವ್ದ್ರ ಜೊತೆ ಬೇಕಾದ್ರೂ ಮಿಕ್ಸ್ ಮಾಡಬಹುದು. ಈಗ ಫಸ್ಟ್ ಏನಿತ್ತು ಅಂದ್ರೆ ಕೀಟನಾಶಕಗಳನ್ನ ಸಪ್ರೇಟ್ ಆಗಿ ಹಾಕ್ಬೇಕಾಯಿತು, ರಸಗೊಬ್ಬರನ ಸಪ್ರೇಟ್ ಆಗ್ಬೇಕಾಯಿತು, ಎರಡೂ ಜೊತೆಗಾಗದ್ರೆ ಗಿಡ ಸುಟ್ಟೋಗುತ್ತೆ ಅನ್ನೋ ಮಹತ್ವಗಳಿತ್ತು. ಈಗ ಆ ತರ ಬರ್ತಾ ಇಲ್ಲ. ಈಗ ಕಂಪನಿಗಳು ಕೊಡ್ತಾ ಇರೋವು ಹೆಂಗೆ ಅಂದ್ರೆ, ಯಾಕಂದ್ರೆ ರೈತರುಗಳು ಮೂರ್ ಸಾರಿ ಸ್ಪ್ರೇ ಮಾಡಕ್ಕಾಗಲ್ಲ, ಮಾಡಿದ್ರೆ ಒಂದೇ ಸಾರಿ ಇದ್ರಲ್ಲೇನೆ ಎಲ್ಲಾನು ಹಾಕಿ ಮಾಡತರ ಮಾಡ್ತಾ ಇದಾರೆ. ಹಾಗಾಗಿ ಇವು ನೈಸರ್ಗಿಕವಾಗಿ ಸಿಗ್ತಾ ಇರೋದ್ರಿಂದ ಇವು ನೀವು ಸಿಂಪಡಣೆ ಮಾಡಿ ಸ್ಪ್ರೇ ಮಾಡಿದ್ರು ಏನು ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ, ಇಲ್ಲ ಗಿಡ ಏನು ಸುಟ್ಟೋಗೋದಿಲ್ಲ. ಏನಂದ್ರೆ ನೀವು ಹೆಚ್ಚು ಪ್ರಮಾಣದಲ್ಲಿ ಹಾಕಬಾರ್ದು. ಯಾಕಂದ್ರೆ ಕೆಲವು ರಸಗೊಬ್ಬರಕ್ಕೆ ಜೊತೆ ಸೇರಿದಾಗ ಇವೇನಾಗುತ್ತೆ ಅಂದ್ರೆ, ಎಸ್ಪೆಷಲಿ ಉತ್ತೇಜಕಗಳು, ಈಗ 2,4-D ಅಂತ ಬರುತ್ತೆ, ಅದು ಹಾರ್ಮೋನ್ ಆಗೂ ಕೆಲಸ ಮಾಡುತ್ತೆ, ವೀಡಿಸೈಡ್ ಆಗೂ ಕೆಲಸ ಮಾಡುತ್ತೆ, ಕಲೆನಾಶಕವಾಗೂ ಕೆಲಸ ಮಾಡುತ್ತೆ. ಹಾಗಾಗಿ ಅದರ ಪ್ರಮಾಣ ನೀವು ಜಾಸ್ತಿ ಮಾಡಿದಾಗ ಗಿಡದ ಮೇಲೆ ಪರಿಣಾಮ ಬೀಳಬಹುದು. ಬಟ್ ಇಲ್ಲ ಅಂದ್ರೆ ಜಾಸ್ತಿ ಸಿಗೋಂಥವೆಲ್ಲ ತುಂಬಾ ಕಮ್ಮಿ ಕಾನ್ಸಂಟ್ರೇಷನ್ ನಲ್ಲೇ ಕೊಡ್ತಾರೆ, ಅಂದ್ರೆ ನಿಮ್ಗೆ ಡೈಲ್ಯೂಟೆಡ್ ಆಗೇನೆ ಕೊಟ್ಟಿರ್ತಾರೆ. ಸೊ ಅಷ್ಟು ಶೇಕಡ ಅದರಲ್ಲಿ ಪ್ರಮಾಣಗಳು ತುಂಬಾ ಕಮ್ಮಿ ಇರೋದ್ರಿಂದ ಮಿಕ್ಸ್ ಮಾಡ್ಬಿಟ್ಟು ಹೊಡಿಬಹುದು. ಮತ್ತೆ ಹೊಡೆಯುವಾಗ್ಲೂ ಫೋಲಿಯಾರ್ ಸ್ಪ್ರೇನೆ ಜಾಸ್ತಿ ಯೂಸ್ ಮಾಡ್ತಾರೆ, ಅಂದ್ರೆ ನೀವು ದ್ರವ ರೂಪದಲ್ಲಿ ಸ್ಪ್ರೇ ಮಾಡ್ತೀವಲ್ಲ ಆ ತರ ಉಪಯೋಗಿಸ್ತಾರೆ. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಸಾಯಿಲ್ಗೆ ಇಲ್ಲ ಮಣ್ಣಿಗೂ ಬೆರೆಸಬಹುದು, ಡ್ರೆಂಚಿಂಗ್ ಮಾಡಬಹುದು, ಇಲ್ಲ ಅಂದ್ರೆ ನೀವು ಡ್ರಿಪ್ ಇರಿಗೇಷನ್ ಇದ್ರೆ ಡ್ರಿಪ್ ಜೊತೆನೂ ಹಾಕಬಹುದು ಇದನ್ನ. ಈ ಸಸ್ಯ ಪ್ರಚೋದಕಗಳು ಹಣ್ಣುಗಳು ಮತ್ತೆ ತರಕಾರಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ? ಹಣ್ಣುಗಳು ತರಕಾರಿನಲ್ಲೇನೆ ಜಾಸ್ತಿ ಉಪಯೋಗಿಸ್ತಾ ಇರೋದಿದ್ದ. ಈಗ ಹಣ್ಣುಗಳಲ್ಲಿ ಗೊತ್ತಿಲ್ಲದೇನೋ ಗೊತ್ತಿದ್ದೇನೋ ಆಲ್ರೆಡಿ ಉಪಯೋಗಿಸ್ತಾ ಇದ್ದಾರೆ ನಮ್ಮ ರೈತರುಗಳು. ಈಗ ಹಣ್ಣಾಗಬೇಕು ಗಿಡ ಬೇಗ, ಅಂದ್ರೆ ಹಣ್ಣು ಬೇಗ ಕಲರ್ ಬರಬೇಕು ಅನ್ಬೇಕು ಅಂದ್ರೆ ಎಥಿಲಿನ್ ಅನ್ನ ತುಂಬಾ ಉಪಯೋಗಿಸ್ತಿದ್ದಾರೆ. ಈಗ ಮಾವಿನ ಸೀಸನ್ ನಲ್ಲಿ ನೋಡಬಹುದು ತುಂಬಾ ಬೇಗ ಬರುತ್ತೆ, ಇಲ್ಲ ಅಂದ್ರೆ ಒಂದು ಗೊನೆ ಬಾಳೆಹಣ್ಣು ಇಟ್ಟಿದ ತಕ್ಷಣ ಬೇಳೆ ಬಾಳೆಗಳು ಇಲ್ಲ ಏನೇ ಇಟ್ಟಿದ್ರು ಪಕ್ಕದಲ್ಲಿ ಬೇಗ ಹಣ್ಣಾಗೋಗುತ್ತೆ. ಅದು ಯಾಕಂದ್ರೆ ಅದರಿಂದ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಅದು ಎಥಿಲಿನ್ ಅಂತ ಇಲ್ಲ ಎಥರಲ್ ಅಂತ ಹೇಳ್ತೀವಿ. ಈಗ ಕೊಡವಾಗ ಎಥರಲ್ ಆಗಿ ಕೊಡ್ತಾರೆ, ಆದ್ರೆ ಗಿಡ ಅದು ಒಂದು ಗ್ಯಾಶಿಯಸ್ ಅಂದ್ರೆ ಗಾಳಿನಲ್ಲಿ ಸೇರ್ಕೊಳ್ಳೋ ಅಂತ ಅನಿಲ ರೂಪದಲ್ಲಿ ಬರುತ್ತೆ. ಸೊ ಹಾಗಾಗಿ ಒಂದು ಬಾಳೆ ಹಣ್ಣು ಇಟ್ಟಿದ ತಕ್ಷಣ ಬೇರೆ ಗೊನೆಗಳೆಲ್ಲ ಬೇಗ ಹಣ್ಣಾಗುತ್ತೆ, ಯಾಕಂದ್ರೆ ಇದು ಬರ್ತಾ ಇದೆ. ನೀವು ಅದನ್ನ ನಿಯಂತ್ರಣ ಮಾಡಿದ್ರೆ ನೀವು ಹಣ್ಣಾಗೋದನ್ನ ಬೇಗ ಆಗದಂಗೆ ಕಮ್ಮಿ ಮಾಡ್ಕೋಬಹುದು. ಸೊ ಸ್ಲೋ ಆಗಿ ಹಣ್ಣಾಗೋ ತರ ಮಾಡ್ಕೋಬಹುದು. ಮಾರ್ಕೆಟ್ಗೆ ಬೇಕಾಗಿದ ತಕ್ಷಣ ನೀವು ಅನಿಲ ರೂಪದಲ್ಲಿ ಅದನ್ನ ಬಿಟ್ಟರೆ ಬೇಗ ಹಣ್ಣಾಗತ್ತೆ. ಇಲ್ಲ ಮಾರ್ಕೆಟ್ ನಲ್ಲಿ ಪ್ರೈಸ್ ಈಗ ಇಲ್ಲ ಅಂದ್ಕೊಳ್ಳಿ, ಸೊ ಇನ್ನ ಒಂದ್ ಎರಡು ದಿವಸ ಡಿಲೇ ಮಾಡ್ಬೋದಾ? ಮಾಡ್ಬೋದು. ಅದಕ್ಕೆ ಸ್ಕ್ರಬ್ಬರ್ಸ್ ಅಂತ ಬರ್ತವೆ, ಅದ್ರ ತಕ್ಕಂಗೆ ಅದು ಈರ್ಕೊಬಿಡುತ್ತೆ. ಈ ಅನಿಲದಲ್ಲಿ ರೂಪದಲ್ಲಿ ಯಾವ್ದಿದಾವೋ ಆ ಹಾರ್ಮೋನ್ ಈರ್ಕೊಂಡು ಅದು ಅದ್ರ ಪ್ರಮಾಣನ ಕಮ್ಮಿ ಮಾಡತ್ತೆ. ಸೊ ಹಾಗಾಗಿ ನೀವು ರೆಗ್ಯುಲೇಟ್ ಮಾಡ್ಕೋಬಹುದು, ಅಂದ್ರೆ ನನ್ಗೆ ಈಗ ಮಾರ್ಕೆಟ್ ನಲ್ಲಿ ಪ್ರೈಸ್ ಇದೆಯಾ, ಅದ್ರ ತಕ್ಕಂಗೆ ನಾನು ಈ ಹಾರ್ಮೋನ್ ಟ್ರೀಟ್ಮೆಂಟ್ ಮಾಡ್ಬೋದು. ಅದೇ ತರ ಕೆಲವು ತರಕಾರಿನಲ್ಲಿ ಸೈಜ್ ನ ಇನ್ಕ್ರೀಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಈಗ ಇಲ್ಲಿ ಹಾಸನ ಅಕ್ಕಪಕ್ಕದಲ್ಲಿ ಈಗ ಇದು ಕುಕುಂಬರ್, ಸೌತೆಕಾಯಿ, ಸೌತೆಕಾಯಿ ಬೆಳೀತಿದ್ದಾರೆ ಅಂದ್ರೆ ಅದ್ರ ಸೈಜ್ ದಪ್ಪ ಇರ್ಬೋದು, ಅದನ್ನ ಇನ್ಕ್ರೀಸ್ ಮಾಡಕ್ಕೆ ಜಾಸ್ತಿ ಮಾಡಕ್ಕೂ ಉಪಯೋಗಿಸ್ತಾ ಇದ್ದಾರೆ. ಕೆಲವು ಸಾರಿ ಏನಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಪ್ಲಾಂಟ್ ಟಾನಿಕ್ ಅಂತ ತಗೋಬಂದಿರ್ತಾರೆ. ಆ ಪ್ಲಾಂಟ್ ಟಾನಿಕ್ ನಲ್ಲಿ ಮೇಜರ್ ಆಗಿ ಇರೋದು ಇದೇ ಹಾರ್ಮೋನ್ಗಳು, ಉತ್ತೇಜಕಗಳು. ಅದೇ ತರ ಈಗ ಹೂವು ಗೊಂಚಲು ಗೊಂಚಲು ಬೇಕು ನಮ್ಗೆ, ರೋಸ್ ನಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಸಾಮಂತಿಗೆ ನಲ್ಲಿ ಬೇಕು, ಅದ್ರಲ್ಲಿ ಹಾರ್ಮೋನ್ಸ್ ನ ಉಪಯೋಗಿಸ್ತಾರೆ. ಇಲ್ಲ ಅಂದ್ರೆ ನಿಮ್ಗೆ ಕಟಿಂಗ್ ಮಾಡೋ ಅಂತ ಗಿಡಗಳು ಇರ್ತವೆ ಅನ್ಕೊಳ್ಳಿ, ಈಗ ಕ್ರೈಸಾಂಥಿಮಮ್ ಅದ್ರಲ್ಲೇನೆ ಕಟಿಂಗ್ ವೆರೈಟಿಗಳು ಬರ್ತವೆ, ಅದು ಉದ್ದ ಉದ್ದ ಬೇಕು ನಮ್ಗೆ, ತುಂಡ ತುಂಡ ಇದ್ರೆ ತಗೊಳ್ಳೋದಿಲ್ಲ. ಹಾಗಾಗಿ ಅಲ್ಲಿ ಜಿಎ ನ ಉಪಯೋಗಿಸ್ತಾರೆ. ಅದೇ ತರ ಈಗ ಫ್ಲವರ್ ಕಟ್ ಫ್ಲವರ್ಸ್ ನಲ್ಲಿ ನಿಮ್ಗೆ ಅದು ಎಲೆ ಎಲ್ಲ ಹಲ್ದಿ ಕಲರ್ ಆಗೋಗುತ್ತೆ, ಅಂದ್ರೆ ಒಣಗೋಗ್ತಾ ಇದೆ ಅಂದ್ರೆ ಅದು ಒಣಗೋಗ್ದಂಗೆ ಗ್ರೀನ್ ಆಗಿ ಇರ್ಬೇಕಂದ್ರೆ ಮತ್ತೆ ಹಾರ್ಮೋನ್ಸ್ ನ ಉಪಯೋಗಿಸ್ತಾರೆ. ಎಲೆಗಳು ಗ್ರೀನ್ ಆಗ್ಬೇಕಂದ್ರೆ ಸೈಟೋಕೈನಿನ್ ಉಪಯೋಗಿಸ್ತಾರೆ. ಆ ತರ ತುಂಬಾ ರೂಪದಲ್ಲಿ ತರಕಾರಿಗಳಲ್ಲಿ, ಟೊಮೆಟೋ ಮೇಲೆ, ಬ್ರಿಂಜಾಲ್ ಮೇಲೆ, ಆಲೂಗಡ್ಡೆನಲ್ಲಿ ಉಪಯೋಗಿಸ್ತಾ ಇದ್ದಾರೆ ಆಲ್ರೆಡಿ ರೈತರುಗಳು. ಹೀಗೆ ತರಕಾರಿಗಳನ್ನ ಮತ್ತೆ ಹಣ್ಣುಗಳನ್ನ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಪರಿವರ್ತನೆಯನ್ನ ಮಾಡಿಕೊಳ್ಳಿಕ್ಕೆ, ಹಣ್ಣು ಮಾಡಲಿಕ್ಕೆ, ಅದರ ಬಣ್ಣ ಬೇರೆ ತರ ಆಗ್ಲಿಕ್ಕೆ, ಅದರ ತೊಟ್ಟನ್ನ ಉದ್ದ ಮಾಡಲಿಕ್ಕೆ, ಹೀಗೆ ಅನೇಕ ಕಾರಣಗಳಿಗಾಗಿ ಈ ಸಸ್ಯ ಪ್ರಚೋದಕಗಳನ್ನ ಬಳಕೆಯನ್ನ ಮಾಡಿಕೊಂಡು ಅನುಕೂಲವನ್ನ ಮಾಡಿಕೊಳ್ಬಹುದು. ಇದಿಷ್ಟು ಹಣ್ಣು ಹಾಗೂ ತರಕಾರಿಗಳ ಮೇಲೆ ಈ ಸಸ್ಯ ಪ್ರಚೋದಕಗಳು ಹೇಗೆ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದು. ಹಾಗಾದ್ರೆ ನಮ್ಮ ಕೃಷಿ ಬೆಳೆಗಳಾದಂತಹ ರಾಗಿ ಆಗ್ಬಹುದು, ಭತ್ತ ಆಗ್ಬಹುದು, ಬೇರೆ ಬೇರೆ ಬೆಳೆಗಳ ಮೇಲೆ ಈ ಸಸ್ಯ ಹಾರ್ಮೋನುಗಳು ಯಾವ ರೀತಿಯ ಪಾತ್ರವನ್ನ ನಿರ್ವಹಿಸುತ್ತವೆ? ಈಗ ಜಾಸ್ತಿಯಾಗಿ ಕೃಷಿನಲ್ಲಿ ತುಂಬಾ ಉಪಯೋಗಿಸ್ತೀವಿ ಅಂತ ಹೇಳಕ್ ಆಗೋದಿಲ್ಲ, ಬಟ್ ಏನಂದ್ರೆ ಗೊತ್ತಿಲ್ದಂಗೆ ಸೀಡ್ ಟ್ರೀಟ್ಮೆಂಟ್ ಮಾಡಿ ಕೊಟ್ಟಿರ್ತಾರೆ, ಕಂಪನಿಯವರೇನೆ ಮಾಡಿ ಕೊಟ್ಟಿರ್ತಾರೆ. ಎಸ್ಪೆಷಲಿ ಈಗ ಏನಂದ್ರೆ ಬರ ಬಂದಾಗ, ಇಲ್ಲ ಅಂದ್ರೆ ತುಂಬಾ ಬಿಸಿ ಬಂದಾಗ, ಆಗಾಗ ಆಪ್ಸಿಸಿಕ್ ಆಸಿಡ್ ನ ಬೇರೆ ರೂಪದಲ್ಲಿ ಕೊಟ್ಟಿರ್ತಾರೆ ಸ್ಪ್ರೇ ಮಾಡಕ್ಕೆ. ಇಲ್ಲಾಂದ್ರೆ ಈಗ ಜೋಳದಲ್ಲಿ ನಿಮ್ಗೆ ಎಲೆ ಎಲ್ಲ ಬೇಗ ಒಣಗೋಗ್ಬೇಕು ಅಂದಾಗ ನಾವು ಉಪಯೋಗಿಸ್ಕೋಬಹುದು ಈ ತರದ್ನ. ಇಲ್ಲಾಂದ್ರೆ ಜಾಸ್ತಿ ಬರೋದು ಇದು ಹಾರ್ಟಿಕಲ್ಚರ್ ಕ್ರಾಪ್ಸ್ ಗೆನೆ ಬರುತ್ತೆ, ಯಾಕಂದ್ರೆ ಇದು ಕೃಷಿ ಕ್ರಾಪ್ಸ್ ಎಲ್ಲಾನು ನಾವು ತುಂಬಾ ಲಾರ್ಜ್ ಸ್ಕೇಲ್ ನಲ್ಲಿ ಹಾಕೋದ್ರಿಂದ ಅದಕ್ಕೆ ಉಪಯೋಗಿಸೋದಕ್ಕೆ ಜಾಸ್ತಿ ಯೂಸ್ ಮಾಡೋದಿಲ್ಲ. ಬಟ್ ಏನಂದ್ರೆ ಅಲ್ಲಿ ನಮ್ಗೆ ನಿಯಂತ್ರಣ ಮಾಡಕ್ಕೆ, ಈಗ ಉಷ್ಣತೆ ಇಲ್ಲ ಇದರಿಂದ ಬಂದಿರೋದು ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಅಂತ ಏನ್ ಹೇಳ್ತೀವಿ, ಬರ ಇರ್ಬೋದು, ಚಳಿ ಇರ್ಬೋದು, ಅದರಿಂದ ಏನು ಒತ್ತಡಕ್ಕೆ ಬರುತ್ತೆ ಅದನ್ನ ತಡೆ ಮಾಡಕ್ಕೆ ಉಪಯೋಗಿಸ್ತೀವಿ. ಈ ಹಾರ್ಮೋನ್ಗಳನ್ನ ಸಿಂಪಡಣೆಯನ್ನ ಮಾಡಲಿಕ್ಕೆ ಉತ್ತಮವಾದಂತಹ ಸಮಯ ಯಾವುದು? ಬೇರೆ ಗೊಬ್ಬರಗಳ ಹೆಂಗ್ ಹಾಕ್ತಿವಿ, ಇಲ್ಲ ಅಂದ್ರೆ ಕೀಟನಾಶಕಗಳ ಹೆಂಗ್ ಹಾಕ್ತಿವಿ, ಯಾಕಂದ್ರೆ ಜಾಸ್ತಿ ರೂಪದಲ್ಲಿ ನಾವು ಸ್ಪ್ರೇ ಮಾತ್ರದ್ರಲ್ಲಿ ಕೊಡೋದ್ರಿಂದ ಬೆಳಗ್ಗೆ ಇಲ್ಲ ಸಂಜೆ ಹೊತ್ತು ಕೊಡೋದ್ರಲ್ಲೇನೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಸಿಂಪಡಣೆ ಮಾಡಿದಾಗ ಅದು ಒಳಗೆ ಈರ್ಕೊಳ್ಳಕ್ಕೆ ಶಕ್ತಿ ಚೆನ್ನಾಗಿರುತ್ತೆ, ನೀರಿನ ಅಂಶ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಧ್ಯಾಹ್ನದ ಹೊತ್ತು ಕೊಡೋದಿಲ್ಲ, ಯಾಕಂದ್ರೆ ಹಾರ್ಮೋನ್ಗಳು ಏನಂದ್ರೆ ಲೈಟ್ ಸೆನ್ಸಿಟಿವ್ ಇದಾವೆ, ಹೀಟ್ ಸೆನ್ಸಿಟಿವ್ ಇವೆ, ಅಂದ್ರೆ ಲೈಟ್ಗೆ ಎಕ್ಸ್ಪೋಸ್ ಆದರೆ ಅದು ಡಿಗ್ರೇಡ್ ಆಗ್ಬಿಡುತ್ತೆ, ಅಂದ್ರೆ ಸತ್ತೋಗುತ್ತೆ, ಇಲ್ಲ ಅಂದ್ರೆ ಹೆಚ್ಚಿನ ಟೆಂಪರೇಚರ್ ಆದ್ರೂ ಸತ್ತೋಗುತ್ತೆ. ಸೊ ಹಾಗಾಗಿ ಮುಂಜಾನೆ ಇಲ್ಲ ಅಂದ್ರೆ ಸಂಜೆ ಹೊತ್ತು ಸಿಂಪಡಣೆ ಮಾಡೋದು ಬೆಸ್ಟ್ ಟೈಮ್ ಅಂತ ಹೇಳ್ತೀವಿ. ನಾವು ಯಾವುದೇ ಸಸ್ಯ ಪ್ರಚೋದಕಗಳನ್ನ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಅವುಗಳನ್ನ ಸಿಂಪಡಣೆಯನ್ನ ಮಾಡಲಾಗುತ್ತೆ. ಸಿಂಪಡಣೆಯನ್ನ ಮಾಡಲಿಕ್ಕೆ ಸೂಕ್ತವಾದಂತಹ ಸಮಯ ಅಂತ ಹೇಳಿದ್ರೆ ಬೆಳಗ್ಗಿನ ಸಮಯ ಅಥವಾ ಸಂಜೆಯ ಸಮಯದಲ್ಲಿ ಸಿಂಪಡಣೆಯನ್ನ ಮಾಡಿದ್ರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದು. ಕೃಷಿಯಲ್ಲಿ ನಾವು ಅನೇಕ ಕೀಟನಾಶಕಗಳನ್ನ, ರೋಗನಾಶಕಗಳನ್ನ, ರಸಗೊಬ್ಬರಗಳನ್ನ ಬಳಕೆಯನ್ನ ಮಾಡ್ತೇವೆ, ಹಾಗೇನೆ ಈ ಸಸ್ಯ ಪ್ರಚೋದಕಗಳ ಬಳಕೆಯೂ ಕೂಡ ಆಗ್ತಾ ಇದೆ. ಕೀಟನಾಶಕ ರೋಗನಾಶಕ ಏನಿದೆಯೋ ಈ ಒಂದು ರಾಸಾಯನಿಕ ಗೊಬ್ಬರಗಳು ಸ್ವಲ್ಪ ದುಷ್ಪರಿಣಾಮಗಳನ್ನ ನಮ್ಮ ಪರಿಸರದ ಮೇಲೆ ಮತ್ತೆ ಮನುಷ್ಯರ ಮೇಲೆ ಉಂಟು ಮಾಡ್ತಾ ಇದೆ. ಈ ಸಸ್ಯ ಪ್ರಚೋದಕಗಳು ಮನುಷ್ಯರ ಮೇಲೆ ಮತ್ತೆ ಪರಿಸರದ ಮೇಲೆ ಏನಾದರೂ ಅಡ್ಡ ಪರಿಣಾಮಗಳನ್ನ ಅಥವಾ ಬೇರೆ ತರಹದ ಪರಿಣಾಮಗಳನ್ನ ಉಂಟು ಮಾಡತಕ್ಕಂತ ಸಾಧ್ಯತೆ ಇರುತ್ತೆ? ಸಾಧ್ಯತೆ ಏನೂ ಇಲ್ಲ, ಯಾಕಂದ್ರೆ ಇದು ನೈಸರ್ಗಿಕವಾಗಿನೇ ಗಿಡದಲ್ಲಿ ಇರುತ್ತೆ. ಸೊ ಈಗ ನಮ್ಗೆ ಸಿಗ್ತಾ ಇರೋದೇನಂದ್ರೆ ನೈಸರ್ಗಿಕದು ಸಿಗುತ್ತೆ, ಸಿಂಥೆಟಿಕ್ ಆಗಿ ಕೆಮಿಕಲ್ ರೂಪದಲ್ಲೂ ಸಿಗ್ತಾ ಇದೆ. ಏನಂದ್ರೆ ಏನೇ ಇದ್ರು ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು, ಹೆಚ್ಚಾಗಿ ಏನೇ ಹಾಕಿದ್ರು ಎನ್ವೈರನ್ಮೆಂಟ್ಗೆ ಹಾಮ್ ಆಗಿ ಆಗುತ್ತೆ ಪರಿಸರಕ್ಕೆ. ಸೊ ನಾವು ರೆಕಮೆಂಡೆಡ್ ಡೋಸ್ ನಲ್ಲಿ ಯೂಸ್ ಮಾಡಿದಾಗ ನಮ್ಗೇನು ಅಂತದ್ದು ಪ್ರಾಬ್ಲಮ್ ಆಗಲ್ಲ. ಮತ್ತೆ ನಾನು ಹೇಳ್ದಂಗೆ ಅದು ಲೈಟ್ಗೆ ಡಿಗ್ರೇಡ್ ಆಗ್ಬಿಡುತ್ತೆ, ಇಲ್ಲ ಟೆಂಪರೇಚರ್ಗೆ ಡಿಗ್ರೇಡ್ ಆಗೋದ್ರಿಂದ ಬೇಗ ಕೊಲ್ತೋಗ್ಬಿಡುತ್ತೆ, ಅಂದ್ರೆ ಡಿಗ್ರೇಡ್ ಆಗೋಗುತ್ತೆ ಸಾಯಿಲ್ ನಲ್ಲಾಗ್ಲಿ ಇಲ್ಲ ಎನ್ವೈರನ್ಮೆಂಟ್ ನಲ್ಲ. ಹಾಗಾಗಿ ಇದು ಅಂತ ಮನುಷ್ಯ ಮೇಲಾಗ್ಲಿ ಇಲ್ಲ ಅಂದ್ರೆ ನೈಸರ್ಗಿಕ ಮೇಲೆ ಅಂತ ಏನು ಪರಿಣಾಮ ಬೀಳೋದಿಲ್ಲ. ಹಾಗಾಗಿ ಉಪಯೋಗಿಸ್ಬೋದು, ಸೇಫ್ ಆಗೇ ಇದೆ. ಇದು ನಾವು ಬಳಸ್ತಕ್ಕಂತಹ ಸಸ್ಯ ಪ್ರಚೋದಕ ಏನಿದೆಯೋ ಇದು ನಾವು ಸಿಂಪರಣೆಯನ್ನ ಮಾಡಿದ ನಂತರ ನಮ್ಮ ಬೆಳೆಗಳ ಮೇಲೆ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ತಿಳಿಯುವಂಥದ್ದು ಹೇಗೆ? ಈಗ ನಾವು ಯೂರಿಯಾ ಹಾಕಿದಾಗ ನೋಡಿದ್ರೆ ಒಂದೆರಡು ದಿವಸದಲ್ಲೇನೆ ಹಸಿರು ಹಸಿರು ಕಾಣಿಸುತ್ತೆ ಗಿಡ. ಸೊ ಅವಾಗ ನಮ್ಗೆ ಗೊತ್ತಾಗತ್ತೆ, ಓ ನಾನು ರಸಗೊಬ್ಬರ ಹಾಕಿದೆ, ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅಂತ. ಅದೇ ತರ ಈ ಪ್ರಚೋದಕಗಳು ನಿಮ್ಗೆ ಅದೇ ತರದ್ದು ಒಂದು ಸಿಂಪ್ಟಮ್ಸ್ಗಳನ್ನ ತೋರಿಸುತ್ತೆ. ಸಿಂಪ್ಟಮ್ಸ್ ಅಂದ್ರೆ ಒಂದು ಲಕ್ಷಣಗಳು ತೋರಿಸುತ್ತೆ. ಈಗ ನೀವು ಹಾಕಿ ಒಂದ್ ಸ್ವಲ್ಪ ದಿವಸಕ್ಕೆ ನೀವು ನೋಡಬಹುದು, ಸ್ವಲ್ಪ ಎಲೆ ಎಲ್ಲ ಗ್ರೀನ್ ಗ್ರೀನ್ ಆಗಿ ಆಗಿರುತ್ತೆ. ಈಗ ನೀವು ರ್ಯಾಂಡಮ್ ಆಗಿ ಅಂದ್ರೆ ಅಲ್ಲಲ್ಲೇ ಒಂದು ಹೋಗಿ ಒಂದೆರಡು ಗಿಡ ಕಿತ್ತು ನೋಡಿದ್ರೆ ನಿಮ್ಗೆ ಬೇರುಗಳು ತುಂಬಾ ಚೆನ್ನಾಗಿ ಬಂದಿರುತ್ತೆ. ಸೊ ಬೇರಿನ ಅಂಶ ಏನಿದೆ ಜಾಸ್ತಿ ಆಗಿರುತ್ತೆ, ಇಲ್ಲ ಫ್ರೂಟ್ ಹಣ್ಣಿನ ಸೈಜ್ ಗಾತ್ರ ಆಗಿರುತ್ತೆ. ಅದೇ ತರ ಹೂವುಗಳು ಬೀಳೋದಿಲ್ಲ, ಎಸ್ಪೆಷಲಿ ಹೂವು ಹಣ್ಣು ಬೀಳೋ ಅದೇನಾಗಿರುತ್ತೆ ಕಮ್ಮಿ ಆಗಿರುತ್ತೆ. ಅದು ನಿಮ್ಗೆ ನೋಡ್ತಾ ಇದ್ದಂಗ್ಲೇ ಗೊತ್ತಾಗುತ್ತೆ, ಓ ನಂದು ಇದು ಕೆಲಸ ಮಾಡ್ತಾ ಇದೆ ಈಗ. ಯಾಕಂದ್ರೆ ತುಂಬಾ ಸರಿ ಏನಂದ್ರೆ ಈ ಸಮುದ್ರ ಪಾಚಿ ಏನಿದೆ ಅಲ್ಲ ಅದು ಸಿಗುತ್ತೆ, ಅದನ್ನ ಒಡೆದ್ರೆ ಚೆನ್ನಾಗಾಗತ್ತೆ ಅಂತ ಬರುತ್ತೆ. ಬಟ್ ಅದ್ರಲ್ಲಿ ಇರೋದು ಸಮುದ್ರ ಪಾಚಿನೇನ ಬೇರೆ ಎಲೆನ ರುಬ್ಬಿ ಬಿಟ್ಟು ಕೊಟ್ಟಿದಾರ ಅನ್ನೋದು ಗೊತ್ತಾಗೋದಿಲ್ಲ. ಅದು ಆ ತರದನ್ನು ತುಂಬಾ ಬರ್ತಾ ಇದಾವೆ. ಹಾಗಾಗಿ ನೀವು ಒಂದ್ ಕಡೆ ಒಡೆದಾಗ್ಲೇನೆ ಅದನ್ನ ನೀವು ನೋಡ್ತಾ ಇದ್ರೆ, ಡೈಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗತ್ತೆ ಅದ್ರ ಕಲರ್ ಚೇಂಜ್ ಆಗ್ಬಿಡುತ್ತೆ. ಒಂಥರ ನಿಮ್ಗೆ ಹಸಿರು ತುಂಬಾ ಡಾರ್ಕ್ ಆಗತ್ತೆ, ಡಾರ್ಕ್ ಗ್ರೀನ್ ಅಲ್ಲಿ ತುಂಬಾ ಹಸಿರುವಾಗಿರುತ್ತೆ, ಇಲ್ಲ ಅದ್ರ ಗಿಡದು ಶಕ್ತಿ ಏನಿದೆ ಚೆನ್ನಾಗಿರುತ್ತೆ, ದಪ್ಪವಾಗಿ ಕಾಣುತ್ತೆ ಸ್ವಲ್ಪ. ಅಂದ್ರೆ ಎಲ್ಲಾನು ತುಂಬಾ ಸಡನ್ ಆಗಿ ಕಾಣೋದಿಲ್ಲ ನಿಮ್ಗೆ, ಓವರ್ ಟೈಮ್ ಒಂದ್ ಸ್ವಲ್ಪ ದಿವಸದಲ್ಲಿ ನೀವು ನೋಡೋ ಅಂತ ಲಕ್ಷಣಗಳಿವು. ಅದೇ ತರ ಫ್ರೂಟಿನ ಸೈಜ್ ಇರ್ಬೋದು, ಫ್ಲವರಿನ ಸೈಜ್ ಇರ್ಬೋದು, ಅದು ಎಲೆ ಉದುರುವಿಕೆ ಎಲ್ಲ ಕಮ್ಮಿ ಆಗುತ್ತೆ. ಎಸ್ಪೆಷಲಿ ತುಂಬಾ ಉಪಯೋಗಿಸೋದಂದ್ರೆ ಕೆಲವು ಹಾರ್ಟಿಕಲ್ಚರ್ ಕ್ರಾಪ್ಸ್ ನಲ್ಲಿ ಉಪಯೋಗಿಸ್ತಾ ಇದಾರೆ. ಈಗ ಗೆಡ್ಡೆ ಇರೋ ಅಂತ ತರಕಾರಿಗಳು ಏನಿದಾವೆ, ಕ್ಯಾರೆಟ್ ಇರ್ಬೋದು, ಮೂಲಂಗಿ ಇರ್ಬೋದು, ಅಂತದ್ರಲ್ಲಿ ಅದು ಗಟ್ಟಿ ಬರ್ಲಿ ಅಂತ ಉಪಯೋಗಿಸ್ತಾ ಇದಾರೆ. ಅದೇ ತರ ಎಲೆ ಕೋಸ್ ಇರ್ಬೋದು, ಹೂ ಕೋಸ್ ನಲ್ಲಿ ಅದು ಬೇಗ ಕಟ್ಲಿ ಅನ್ನೋದಕ್ಕೆ ಅದನ್ನು ಉಪಯೋಗಿಸ್ತಾ ಇದಾರೆ. ಅದೇ ತರ ಪೊಟೇಟೋನಲ್ಲಿ ಇನಿಬಿಟರ್ಸ್ ನ ಯೂಸ್ ಮಾಡ್ತಾರೆ, ಅಂದ್ರೆ ಇದು ಗೆಡ್ಡೆಗಳು ಚೆನ್ನಾಗಿ ಕಟ್ಲಿ ಅಂತ. ಸೊ ಆ ತರದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದು ವರ್ಕ್ ಆಗ್ತಿದೆಯಲ್ಲ ಅಂದ್ರೆ, ಒಂದೆರಡನ್ನ ನೀವು ಕಿತ್ತು ನೋಡ್ಬೇಕಾಗತ್ತೆ. ಈಗ ಗೆಡ್ಡೆದೆಲ್ಲ ಇದ್ರೆ ಅಂದ್ರೆ ಕೆಳಗೇನೆ ಆಗಿರುತ್ತೆ, ಸೊ ಹಾಗಾಗಿ ಕಿತ್ ನೋಡ್ಬೇಕಾಗತ್ತೆ. ಬೇರು ಈಗ ಕಟಿಂಗ್ಸ್ ನಲ್ಲಿ ಹಾಕಿರ್ತೀರಾ, ಬೇರ್ ಬಂದಿದೆಯೋ ಇಲ್ವೋ ಅನ್ನೋದಕ್ಕೆ ಒಂದೆರಡು ಗಿಡ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೇರ್ ಬಂದಿದೆ. ಬೇರ್ ಬಂದಿದ್ರೆ ಅಂದ್ರೆ ಆಟೋಮ್ಯಾಟಿಕಲಿ ನಿಮಗೆ ಮೇಲೆ ಎಲೆಗಳು ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಷ್ಟು ಬೇಗ ಬರ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಲಕ್ಷಣಗಳನ್ನ ನೋಡಿದಾಗ ನಿಮಗೆ ಅದ್ರಲ್ಲಿ ಏನಾದರೂ ಎಫೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದು ತಿಳುವಿಕೆ ಆಗುತ್ತೆ. ಇನ್ನು ಈ ಒಂದು ಸಸ್ಯ ಪ್ರಚೋದಕಗಳೇನಿದಾವ ತಾವಾಗ್ಲೇ ಹೇಳ್ತಾ ಇದ್ರಿ, ಸಿಂಪಡಣೆ ಮಾಡಿದ ನಂತರ ಎಲೆಗಳೆಲ್ಲ ಹಸಿರಾಗ ಅಂತದನ್ನು ಕೂಡ ನಾವು ನೋಡಬಹುದು ಅಂತೇಳಿ. ರಸಗೊಬ್ಬರಗಳನ್ನ ಹಾಕ್ತಾಗಲೂ ಕೂಡ ಎಲೆಗಳು ಹಸಿರಾಗುತ್ತೆ, ಕಪ್ಪು ತಿರುಗುತ್ತೆ, ಇದು ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಹಾಗೇನೆ ಈ ಸಸ್ಯ ಪ್ರಚೋದಕಗಳನ್ನ ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಬಳಕೆಯನ್ನ ಮಾಡಬಹುದು, ರಸಗೊಬ್ಬರಗಳು ಮಾಡ್ತಕ್ಕಂಥ ಕೆಲಸವನ್ನ ಇವು ಮಾಡುತ್ತ ಅದನ್ನೇ ಬಳಕೆಯನ್ನ ಮಾಡಬಹುದಾ ಅಂತ. ಅದನ್ನೇ ಬಳಕೆ ಮಾಡಬಹುದು ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಈಗ ಏನಾಗುತ್ತೆ ಅಂದ್ರೆ, ನಾನು ಹೇಳ್ದಂಗೆ ಈಗ ಊಟ ಕೊಟ್ಟಿದ್ದಾರೆ, ಊಟ ತಿಂದ ಮೇಲೆ ಜೀರ್ಣ ಮಾಡೋ ಶಕ್ತಿನ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಈ ಹಾರ್ಮೋನ್ಸ್ ಉತ್ತೇಜಕಗಳಿಗೆ ಇರುತ್ತೆ. ಹಾಗಾಗಿ ನಾವು ಊಟನೇ ತಿನ್ನಲ್ಲ ಅನ್ನೋದು ತಪ್ಪಾಗತ್ತೆ ಅಲ್ವಾ. ಸೊ ಹಾಗಾಗಿ ರಸಗೊಬ್ಬರ ಬೇಕೇ ಬೇಕು. ಅಂದ್ರೆ ಇದ್ದಾಗ ಏನಾಗುತ್ತೆ, ನೀವು ಕಮ್ಮಿ ತಿಂದ್ರು, ಕಮ್ಮಿ ತಿಂದಾಗ ಜಾಸ್ತಿ ಜೀರ್ಣ ಮಾಡ್ಕೊಳ್ಳೋದ್ರಿಂದ ಕಮ್ಮಿ ತಿಂದ್ರೆ ಸಾಕು ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ರಸಗೊಬ್ಬರದ ಪ್ರಮಾಣ ಏನು ಉಪಯೋಗಿಸ್ತಿದ್ದೀರಾ, ಒಂದ್ 20-30% ಕಮ್ಮಿ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಗಳು ಇದೆ. ಹಾಗಾಗಿ ನಮ್ಗೆ ಖರ್ಚು ಕಮ್ಮಿ ಆಗತ್ತೆ ಮತ್ತೆ ಇಳುವರಿ ಜಾಸ್ತಿ ಬರೋದ್ರಿಂದ ನಮ್ಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನ ಪೂರವಾಗಿ ನಾವು ರಸಗೊಬ್ಬರನ ಹಾಕ್ಲೇಬಾರದು ಅನ್ನೋದಲ್ಲ, ಅದನ್ನ ಹೆಚ್ಚಿನ ಉಪಯೋಗ ಹೆಂಗೆ ಮಾಡ್ಕೋಬಹುದು ಅನ್ನೋದು ನಮ್ಮ ಉತ್ತೇಜಕಗಳು ಹೆಲ್ಪ್ ಮಾಡುತ್ತೆ. ನಾವೇನ್ ರಸಗೊಬ್ಬರಗಳನ್ನ ನೀಡ್ತೀವೋ ಅದನ್ನ ಪರಿಣಾಮಕಾರಿಯಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಅಥವಾ ಸಸ್ಯಗಳು ಹೀರಿಕೊಳ್ಳಿಕ್ಕೆ ಇದು ಒಳ್ಳೆಯ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಇದೇ ಪ್ರಧಾನವಾದಂಥದ್ದಲ್ಲ, ರಸಗೊಬ್ಬರಗಳ ಜೊತೆಗೆ ಇದನ್ನ ಕೊಟ್ಟಾಗ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ, ನಮ್ಮ ಬೆಳೆ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತೆ, ಆ ಮೂಲಕ ಹೆಚ್ಚಿನ ಇಳುವರಿಯನ್ನು ಕೂಡ ನಾವು ನಿರೀಕ್ಷೆಯನ್ನ ಮಾಡಬಹುದು. ಈ ಸಸ್ಯ ಪ್ರಚೋದಕಗಳು ಇದ್ದಾವಲ್ಲ, ಅದನ್ನ ಪ್ರತಿಯೊಬ್ಬ ರೈತರು ಕೂಡ ಯಾಕೆ ಬಳಸಬೇಕು ಅಂತ ಹೇಳಿ ತಾವೊಬ್ಬರು ವಿಜ್ಞಾನಿಯಾಗಿ ಹೇಳ್ತೀರಿ. ಈಗ ಇಳುವರಿ ಜಾಸ್ತಿ ಮಾಡ್ಬೇಕು, ನಿಮ್ಗೆ ಹಾಕಿದ್ದು 1 ರೂಪಾಯಿ ಹಾಕಿದ್ರೆ ಅಟ್ಲೀಸ್ಟ್ 1-3 ರೂಪಾಯಿ ಬರಬೇಕು ಅಂದ್ಕೊಳ್ಳಿ. ಸೊ ಹಾಗಾಗೇನೆ ನಮಗೆ ಬೆನಿಫಿಟ್ ಅಂತ ಹೇಳ್ತೀವಿ. ಸೊ ನೀವು ಅದನ್ನೆಲ್ಲ ಉಪಯೋಗಿಸ್ಬೇಕು, ಮತ್ತೆ ನೀವು ಕೀಟನಾಶಕಗಳನ್ನ ಕಮ್ಮಿ ಮಾಡ್ಬೇಕು ಅಂದ್ರೆ ಅದರದ್ದು ಪ್ಲಾಂಟ್ದು ಹೆಲ್ತ್. ಈಗ ನಾವು ಆರೋಗ್ಯವಾಗಿ ಇದ್ದರೆ ನಮ್ಗೆ ಡಿಸೀಸ್ ಬರಲ್ಲ, ಅಂದ್ರೆ ರೋಗಗಳು ಬರಲ್ಲ ಅಂತೀವಿ. ಅದೇ ತರ ಸಸ್ಯಗಳನ್ನು ಆರೋಗ್ಯವಾಗಿ ಇದ್ದರೆ ಅದಕ್ಕೆ ರೋಗಗಳು ಬರೋದಿಲ್ಲ. ಸೊ ರೋಗ ನಿರೋಧಕ ಶಕ್ತಿ ಇರ್ಬೋದು, ಇಲ್ಲ ಅದ್ರದ್ದು ಹೆಲ್ತ್ ಏನಂತೀವಿ, ಅದ್ರದ್ದು ಇಳುವರಿ ಚೆನ್ನಾಗಾಗಬೇಕು, ಇಲ್ಲ ಉಪಯೋಗ ಮಾಡೋ ಶಕ್ತಿ ಚೆನ್ನಾಗಿರ್ಬೇಕು, ಇಲ್ಲ ಒತ್ತಡಗಳನ್ನ ತಡ್ಕೊಳ್ಳೋ ಅಂತ ಶಕ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ನಾವು ಈ ತರದ ಉತ್ತೇಜಕಗಳನ್ನ ಹಾಕಿ ಹಾಕ್ತೀವಿ. ತುಂಬಾ ಕಂಪನಿಗಳು ಆಲ್ರೆಡಿ ಸಪ್ಲೈ ಮಾಡ್ತಾ ಇದಾವೆ. ಈಗ ಕೆಲವು ಸಾರಿ ಪ್ರೋಗಿಬ್ ಅಂತ ಸಿಗುತ್ತೆ, ಇಲ್ಲ ಪೋಷಕ್ ಅಂತ ಸಿಗುತ್ತೆ, ಚಮತ್ಕಾರ ಅಂತ ಸಿಗ್ತಾ ಇದಾವೆ. ಸೊ ಅವೆಲ್ಲ ಉಪಯೋಗಿಸ್ತಾ ಇದಾರೆ, ಅದರಲ್ಲಿ ಉತ್ತೇಜಕಗಳು ಇದೆ ಅನ್ನೋದು ನಮ್ಮ ರೈತರಿಗೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ಗೊತ್ತಿದ್ರೆ ತುಂಬಾ ಒಳ್ಳೆಯ ಇದು, ಇನ್ನೊಂದ್ ಸ್ವಲ್ಪ ತಿಳ್ಕೊಂಡ್ರೆ ಅವರು ಅದನ್ನ ನೀಟಾಗಿ ಉಪಯೋಗಿಸ್ಕೋಬಹುದು. ಸಸ್ಯ ಪ್ರಚೋದಕಗಳು ಅನೇಕ ಇದಾವೆ ಅಂತ ಹೇಳಿ ಹೇಳಿದ್ರಿ, ಅದೊಂದು ಪಟ್ಟಿಯೇ ಇದೆ. ಯಾವ್ಯಾವ ಸಸ್ಯ ಪ್ರಚೋದಕಗಳು ಸಸ್ಯದ ಮೇಲೆ ಯಾವ ರೀತಿಯ ಕೆಲಸವನ್ನ ಮಾಡುತ್ತೆ, ಪರಿಣಾಮಗಳನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ಬೋದಾ? ಹೇಳ್ಬೋದು. ಈಗ ಲೈಕ್ ಪ್ರೋಗಿಬ್ ಅಂತ ನಾನು ಏನ್ ಹೇಳಿದೆ, ಅದು ರೋಸ್ ನಲ್ಲಾಗ್ಲಿ ಇಲ್ಲ ಸಾಮಂತಿಕೆನಲ್ಲಿ ಆಲ್ರೆಡಿ ಉಪಯೋಗಿಸ್ತಾ ಇದಾರೆ. ಗೊಂಚಲು ಜಾಸ್ತಿ ಬರಕ್ಕಾಗ್ಲಿ, ಇಲ್ಲ ಹೂವು ಜಾಸ್ತಿ ಬರಲಿ, ಇಲ್ಲ ಬ್ರಾಂಚಿಂಗ್ ಏನಂತಿದೀವಿ ಕಡ್ಡಿಗಳು ಜಾಸ್ತಿ ಬರಬೇಕು ಅಂದ್ರೆ ಉಪಯೋಗಿಸ್ತಾ ಇದಾರೆ. ಅದೇ ತರ ಪೋಷಕು, ಲಿಯೋಸಿನ್ ಅಂತ ಇದೆ, ಇಲ್ಲ ಅಂದ್ರೆ ಚಮತ್ಕಾರ ಅಂತ ಇದೆ, ಕೆಲವು BASF ಬ್ರ್ಯಾಂಡ್ ಇದೆ. ಸೊ ಅವೇನ್ ಮಾಡುತ್ತೆ ಅಂದ್ರೆ, ಅವು ಈಗ ನಾನು ಹೇಳ್ದಂಗೆ ಗೆಡ್ಡೆ ಬೆಳೆಗಳೇನಿದೆ ಅದ್ರಲ್ಲಿ ಆಲ್ರೆಡಿ ಉಪಯೋಗಿಸ್ತಾ ಇದಾರೆ, ಕ್ಯಾರೆಟ್ ನಲ್ಲಿ ಉಪಯೋಗಿಸ್ತಾ ಇದಾರೆ, ಇಲ್ಲ ಎಲೆಕೋಸು ಹೂಕೋಸು ಅಂತದ್ರಲ್ಲಿ ಉಪಯೋಗಿಸ್ತಿದ್ದಾರೆ, ಬೇಗ ಗಟ್ಟಿ ಕಟ್ಲಿ ಅಂತ ಕ್ಯಾಬೇಜ್ ಅಂತದ್ರಲ್ಲಿ. ಅದೇ ತರ ಈಗ ದಾಳಿಂಬ್ರೆ, ದಾಳಿಂಬ್ರೆನಲ್ಲಿ ಆಲ್ರೆಡಿ ರೈತರು ಎತ್ತರಲ್ನ ಸ್ಪ್ರೇ ಮಾಡ್ತಾ ಇದಾರೆ, ಎಲೆ ಎಲ್ಲ ಉದುರುಕ್ಕೆ ಆಗ್ಲಿ ಅಂತ. ಸೊ ಆ ತರದ್ದು ತುಂಬಾ ಇದಾವೆ, ಆಲ್ರೆಡಿ ಉಪಯೋಗಿಸ್ತಾ ಇದಾರೆ. ಕೆಲವು ಹಾರ್ಮೋನ್ಸ್ ಗಳನ್ನ, ಉತ್ತೇಜಕಗಳನ್ನ ರೈತರು ಉಪಯೋಗಿಸಲ್ಲ, ಯಾಕಂದ್ರೆ ಅವು ಲ್ಯಾಬ್ ನಲ್ಲಿ ಸೀಮಿತವಾಗುತ್ತೆ. ಈಗ ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿ ಮಾಡುವಾಗ ನಾವು ಉಪಯೋಗಿಸ್ತಾ ಇರ್ತೀವಿ. ಸೊ ಹಾಗಾಗಿ ಅವರೂ ಉಪಯೋಗಿಸಬಹುದು. ಮತ್ತೆ ಜೈವಿಕ ಗೊಬ್ಬರಗಳು, ಬೀಜಾಮೃತ ಏನ್ ಮಾಡ್ತಾರೆ ಅಂತದ್ರಲ್ಲಿ ಆಲ್ರೆಡಿ ಈ ಸೂಕ್ಷ್ಮ ಜೀವಿಗಳು ಇರೋದ್ರಿಂದ ಅವು ಈ ಪ್ರಚೋದಕಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅವನ್ನ ಅವರು ಸ್ಪ್ರೇ ಮಾಡಿದ್ರು ಸಾಕು, ಅವ್ರಿಗೆ ಈ ಲಕ್ಷಣಗಳೇನಿದೆ ಅವ್ರ ಗಿಡದಲ್ಲಿ ಕಾಣುತ್ತೆ. ಸಸ್ಯ ಪ್ರಚೋದಕಗಳ ಬಳಕೆಯ ಬಗ್ಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಸ್ವಲ್ಪ ಮಾಹಿತಿ ತಿಳ್ಕೊಂಡ್ರೆ ಅವರು ಇಳುವರಿನ ಚೆನ್ನಾಗೆ ಮಾಡ್ಕೋಬಹುದು. ಅಂದ್ರೆ ಗಿಡ ಹಾಕಿದ್ಮೇಲೆ ಕಮ್ಮಿ ಖರ್ಚಿನಲ್ಲಿ ಚೆನ್ನಾಗಿರೋ ಬೆಲೆ ತೆಗಿಯೋದು ಒಂದು ಸಾಮಾನ್ಯವಾದ ಮಾಡ್ಕೋಬಹುದು. ಹಾಗಾಗಿ ಎಲ್ಲರೂ ಕೂಡ ಇದರ ಬಳಕೆಯತ್ತ ಹೆಚ್ಚು ಗಮನವನ್ನ ನೀಡಬೇಕು ಅಂತೀರಿ? ಹೌದು. ಈಗ ಪಂಚಗವ್ಯ ಇರ್ಬೋದು, ಜೀವಾಮೃತ ಇರ್ಬೋದು, ಅವ್ರ ಮನೆಯಲ್ಲೇ ಮಾಡ್ಕೋಬಹುದು. ಅವ್ರೇನು ಅಂಗಡಿಗೆ ಹೋಗಿ ತಗೋಬೇಕಂತ ಇಲ್ಲ, ಅವ್ರ ಹತ್ರ ಆಲ್ರೆಡಿ ಗೊಬ್ಬರ ಇರುತ್ತೆ, ಕೊಟ್ಟಿಗೆ ಗೊಬ್ಬರ ಇರುತ್ತೆ, ಅದನ್ನ ಜೀವಾಮೃತ ತರ ಮಾಡ್ಕೊಂಡು ಅದರಲ್ಲಿ ಸೂಕ್ಷ್ಮ ಜೀವಿನ ಪ್ರಮಾಣನ ಜಾಸ್ತಿ ಮಾಡ್ಕೊಂಡ್ರೆ, ಡ್ರಿಪ್ ಇರಿಗೇಷನ್ ಇಲ್ಲ ಹಂಗೇನೆ ಸಾಯಿಲ್ಗೆ ಹಾಕಿದ್ರೆ, ಮಣ್ಣಿಗೆ ಹಾಕಿದ್ರೆ, ಇಲ್ಲ ಸ್ಪ್ರೇ ರೂಪದಲ್ಲಿ ಹಾಕಿದ್ರೆ, ಈ ಉತ್ತೇಜಕಗಳು ಏನಿದಾವೆ ಆ ಸೂಕ್ಷ್ಮ ಜೀವಿಗಳು ಅದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಪ್ರೊಡ್ಯೂಸ್ ಮಾಡೋದ್ರಿಂದ ಅದನ್ನ ಸ್ಪ್ರೇ ಮಾಡಿದಾಗ ನೀವು ನೋಡಬಹುದು ಅದರದ್ದು ಬೆಳವಣಿಗೆ ಏನಿದೆ, ಇಳುವರಿ ಏನಿದೆ ಜಾಸ್ತಿ ಆಗುತ್ತೆ. ಸೊ ಕೆಲವುದನ್ನ ಅವ್ರಿಗೆ ಮಾಹಿತಿ ಇದ್ರೆ ಅವ್ರ ಮನೆಯಲ್ಲೇ ಮಾಡ್ಕೋಬಹುದು, ಅಂಗಡಿಗೆ ಹೋಗಿ ತಗೋಬರ್ಬೇಕು ಅಂತ ಏನಿಲ್ಲ. ಬಟ್ ಅಂಗಡಿನಲ್ಲಿ ತಗೋ ಬಂದಾಗ ಏನಾಗುತ್ತೆ ಅಂದ್ರೆ, ಈಗ ನಿಮ್ಗೆ ಜಿಬ್ಬರ್ಲಿನ್ನೇ ಬೇಕು, ಅದರಲ್ಲಿ ಜಿಬ್ಬರ್ಲಿನ್ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಂಗಡಿನಲ್ಲಿ ಸಿಗವು ಉಪಯೋಗಿಸ್ಬೋದು, ಅವ್ರ ಮನೆಯಲ್ಲೇ ಮಾಡ್ಕೊಂಡು ಉಪಯೋಗಿಸ್ಬೋದು. ಸೊ ಎಲ್ಲಾ ರೈತರು ನಾನು ಹೇಳೋದೇನಂದ್ರೆ, ಅವರೇನೆ ಮಾಡ್ಕೋಬಹುದು ಇದನ್ನ. ಸೊ ಇಂಥವ್ರು ದುಡ್ಡಿಲ್ಲ, ಮಾಡಕ್ಕಾಗಲ್ಲ ಅನ್ನೋದೇನಿಲ್ಲ, ಆರಾಮ್ಸೆ ಒಂದು ಬಕೆಟ್ ಇಲ್ಲ ಒಂದು ದೊಡ್ಡ ಡ್ರಮ್ ಇಟ್ಕೊಂಡ್ರೆ ಅವರೇನೆ ಅದನ್ನ ಡೈಲಿ ಅದನ್ನ ಸ್ವಲ್ಪ ಬೆಲ್ಲ ಇಲ್ಲ ಏನಾದ್ರು ಹಾಕಿ ಅದನ್ನ ತಿರ್ಗಿಸ್ತಾ ಇದ್ರೆ ಅದ್ರದ್ದು ಸೂಕ್ಷ್ಮ ಜೀವಿಗಳ ಪ್ರಮಾಣ ಜಾಸ್ತಿ ಆಗತ್ತೆ. ಆ ಸೂಕ್ಷ್ಮ ಜೀವಿಗಳು ನಾವೇನು ಹಾರ್ಮೋನ್ಸ್ ಎಫೆಕ್ಟ್ ಮಾಡುತ್ತ, ಸೂಕ್ಷ್ಮ ಜೀವಿಗಳೇನೆ ಆ ಉತ್ತೇಜಕಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಅದು ಗಿಡದ ಮೇಲೆ ಅದೇ ಪರಿಣಾಮ ಕೊಡುತ್ತೆ. ಸಸ್ಯ ಪ್ರಚೋದಕಗಳು ದುಬಾರಿಯಾ ನಮ್ಮ ಅಥವಾ ನಮ್ಮ ಕೃಷಿಕರಿಗೆ ಸುಲಭ ಬೆಲೆಯಲ್ಲಿ ಸಿಗುತ್ತೆ? ಸ್ವಲ್ಪ ದುಬಾರಿನೇ. ಅಂದ್ರೆ ನೀವು ಪ್ಯೂರ್ ಫಾರ್ಮ್ ನಲ್ಲಿ ತರಬೇಕು ಅಂದ್ರೆ ಅದು ಐಸೋಲೇಟ್ ಏನ್ ಮಾಡ್ತೀವಿ ಅದನ್ನ ಮಾಡೋದೇನೆ ಸ್ವಲ್ಪ ದುಬಾರಿ ಆಗತ್ತೆ. ಆದ್ರೆ ಅದು ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ, ನಮ್ಗೆ ಕಾನ್ಸಂಟ್ರೇಷನ್ ಏನಿದೆ ತುಂಬಾ ಕಮ್ಮಿ ಬೇಕಾಗಿರೋದ್ರಿಂದ, ಬೇರೆ ರಸಗೊಬ್ಬರದ ರೇಟ್ ಎಷ್ಟಾಗತ್ತೆ ಆಲ್ಮೋಸ್ಟ್ ಅಷ್ಟೇ ಬೀಳುತ್ತೆ. ತುಂಬಾ ಏನು ದುಬಾರಿ ಅಲ್ಲ. ಬಟ್ ಆದ್ರೆ ಯಾ ನೀವು ತುಂಬಾ ದೊಡ್ಡ ಲಾರ್ಜ್ ಸ್ಕೇಲ್ ನಲ್ಲಿ ಮಾಡ್ತಾ ಇದ್ದಾಗ ಉಪಯೋಗಿಸ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಮನೆ ಮನೆಯಲ್ಲೇ ಮಾಡ್ಕೊಳ್ಳೋ ಅಂತ ಅವಕಾಶ ಇದ್ದಾಗ ನಾವು ಅಂಗಡಿಗೆ ಹೋಗಿ ತಂದು ದುಬಾರಿ ಖರ್ಚು ಮಾಡ್ಬೇಕಂತ ಏನು ಇಲ್ಲ. ನೀವೇ ಮನೇಲಿ ಮಾಡ್ಕೊಳ್ಳೋದ್ರಿಂದ ದುಬಾರಿ ಏನೂ ಆಗೋದಿಲ್ಲ. ಸಸ್ಯ ಪ್ರಚೋದಕಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನ ನಮ್ಮ ಕೃಷಿಕರಿಗೆ ನೀಡಬಹುದು? ನೀಡಬಹುದು. 9535 23 648. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9535 23 648. ಒಳ್ಳೆಯದು ಡಾಕ್ಟರ್ ಗೀತಾ ಗೋವಿಂದ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಸ್ಯ ಪ್ರಚೋದಕಗಳು ಮತ್ತು ಅದರ ಮಹತ್ವವನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಇದುವರೆಗೆ